त्वरित कार्यवाही की गारंटी का पोर्टल सीपी ग्राम्स एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। अब 70 वर्ष से अधिक उम्र के देश के हर बुजुर्ग को अस्पताल में मुफ्त इलाज मिलेगा। देश के युवा जनते होस वर्ष के संकल्प ಕೈಗೊಂಡಿದ್ದಾರೆ। 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಪ್ರಶ್ನೆ, ಫೆಸ್ಟಿವಲ್ ಆಫರ್ ಇದೆ, QR ಸ್ಕ್ಯಾನ್ ಮಾಡಿ UPI ಪಿನ್ ಹಾಕಿ ಮತ್ತು 10,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಪಡೆಯಿರಿ ಅಂತ ಮೆಸೇಜ್ ಬಂದ್ರೆ ಏನ್ ಮಾಡ್ತೀರಿ? ಎ, QR ಸ್ಕ್ಯಾನ್ ಮಾಡ್ತೀರಿ. ಬಿ, ಹಣದ ಕನಸು ಕಾಣ್ತೀರಿ. ಸಿ, UPI ಪಿನ್ ಹಣ ಕಳುಹಿಸಲು, ಹಣ ಸ್ವೀಕರಿಸಲು ಅಲ್ಲ ಎಂಬುದನ್ನು ನೆನಪು ಮಾಡ್ಕೋತೀರಿ. ನಿಮ್ಮ ಉತ್ತರ ಸಿ ಅಂತಾದ್ರೆ ಸಖತ್ತಾಗಿದೆ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಆಫ್ ಹಿಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಪಶುಪಾಲನೆ ಆಧಾರಿತ ನಾಟಕ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ. ರಚನೆ ಡಾಕ್ಟರ್ ಜಿವಿ ಮುರಳೀಕೃಷ್ಣ. ಕೇಳಿ ಪಶುಪಾಲನೆ ಆಧಾರಿತ ನಾಟಕ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ. ಸೌಗ್ಲಾಡಿ ಸುಬ್ಬಿ ಎದ್ದಳ. ಎಂತ ಮುಹೂರ್ತದೊಳಗ ನನ್ ಮನಿಗೆ ಸೊಸೆಯಾಗಿ ತನ್ನೋ ಏನೋ. ಹೇಳು ಹೇಳು, ಬೆಳಿಗ್ಗೆ ಆಗ್ಯದ? ಎದ್ದು ದನಕರು ಹೊರ ಕಟ್ಟಬೇಕನ್ನೋ ಜವಾಬ್ದಾರಿ ಬ್ಯಾಡೇನು? ಏ ಶಂಕರ, ಎದ್ದಳು? ಎದ್ದು ಕೊಟ್ಟಿಗೆ ಕಸ ಗುಡ್ಸಿ ಹಾಲ್ ಹಿಂಡು, ಡೈರಿಗೆ ಟೈಮ್ ಆಗ್ಯದ. ಏನ್ರಿ ಹೇಳ್ರಿ, ಎದ್ದೇಳ್ರಿ. ಅತ್ತಿ ಒಂದೇ ಸಮನೆ ವಟ ವಟ ಅನ್ಲಿಕತ್ತಾಳ. ಎದ್ದು ಆಕಳಕರ ಹೊರ ಕಟ್ರಿ, ನಾ ಹೋಗಿ ಕೋಳಿಗಳೆಲ್ಲ ಹೊರಗ್ ಬಿಡ್ತೀನಿ. ಅಯ್ಯವ್ವ, ಇದೇನಾಯವ್ವ, ಕೋಳಿಗಳ ಅವಾಜ ಇಲ್ಲ. ಅತ್ತಿ ಅತ್ತಿ, ಜಲ್ದಿ ಬರ್ರಿ, ಕೋಳಿಗಳೆಲ್ಲ ಸತ್ತು ಬಿದ್ದಾವ. ಏನಾಯ್ತೆ? ಕತ್ತಿ ಇಡೋ ಕೋಳಿನೂ ಸತ್ ಹೋಗ್ಯಾವ, ಮರಿನೂ ಸತ್ ಹೋಗ್ಯಾವಲ್ಲೇ, ಇದೇನ್ ಬಂತ ಇವ? ನೋಡ್ರಿ ಅವ್ವ, ಎಂತ ಹಣೆ ಬರಂತೀನಿ, ಎಲ್ಲ ಕೋಳಿ ಸತ್ ಬಿದ್ದಾವ, ಮುಂದೆ ಅಂತೀನಿ ಕತ್ತಿ. ಎಂತ ಬಂತೆ ಅವ್ವ? ಅಲ್ಲೋ ಕಳಪ್ಪ, ತಮ್ಮಣ್ಣ, ಬಾಜು ಸೀತ್ನೂರ್ನಾಗೂ ಕೋಳಿ ಸಾಯ್ಲಾಕತ್ತಾವಂತ. ಹೌದು ಹೌದು, ಈಗ ಎಲ್ಲಾ ಹಳ್ಳ್ಯಾಗ ಕೋಳಿಗೆ ಜಡ್ ಬಂದದಂತ. ಅದೇನ ಕೊಕ್ಕರಿ ರೋಗ ಅಂತ ನೋಡಿದ? ಏ ರಂಗಣ್ಣ, ಈ ನಮ್ಮೂರ್ ಕೆರಿಗೆ ಏನ್ ಕೊಕ್ಕರಿ ಬಂದ ನೋಡು. ಅವಾಗಿಂದ ಈ ಬ್ಯಾನಿ ಬಂದಿರ್ಬೇಕು ಅಂತಿನ್ನಪ್ಪ ಹಂಗೆ ಆಗಿರ್ಬೇಕು ನೋಡಿದ್ರು. ಏ ರಂಗಣ್ಣ, ಗೌಡ್ರು ಬಂದ್ರು. ಗೌಡ್ರು ನಮಸ್ಕಾರ. ಹೇ ಗೌಡ್ರ ನಮಸ್ಕಾರ. ಗೌಡ್ರ ನಮಸ್ಕಾರ. ಅಲ್ರಪ್ಪ, ತಮ್ಮಣ್ಣ, ರಂಗಣ್ಣ, ಕಾಳಪ್ಪ, ಮುಂಜು ಮುಂಜಾನೆ ಅರಳಿ ಕಟ್ಟಿ ಮ್ಯಾಲ್ ಕೂತು ಏನಂಥ ಭಾರಿ ವಿಷಯ ಚರ್ಚೆ ಮಾಡ್ಲಿಕ್ಕತ್ತೀರಿ ಅಂತೀನಿ. ಮಾಡ್ಲಿಕ್ಕೆ ಬ್ಯಾರೆ ಕೆಲಸ ಇಲ್ಲ ನಿಮ್ಗ? ಇಲ್ರಿ ಗೌಡ್ರ, ನಮ್ಮೂರ್ನಾಗ ಜವಾರಿ ಕೋಳಿ ಎಲ್ಲ ಸಾಯ್ಲಾಕತ್ತಾವು, ಆ ವಿಚಾರ ಮಾತಾಡ್ತಾ ಕುಂತಿದ್ವಿ. ಸಾಯ್ಲು ಸಾಯ್ಲಿ, ಸತ್ರ ಚಲನೆ ಆಯ್ತಲ್ಲ. ಸತ್ತುವು ಇದ್ದುವು ಎಲ್ಲ ಕೋಳಿ ಕೊಯ್ದು ಸಾರ್ ಮಾಡಿ ನಮಗ್ ಬ್ಯಾಡಾದವ್ರಿಗೆ ಕರೆದು ಊಟಕ್ ಹಾಕ್ರಿ. ಅಲ್ರಿ ಪಾಣಗೋಳ, ಊರಾಗಿರೋ ಕೋಳಿ ಎಲ್ಲ ಸತ್ ಹೋದ್ರ ಬರಾ ಮಾನವಮಿಗೆ ಕೋಳಿ ಊರಾಗ ಇರ್ಲಾರ್ದಂಗ ಆಗ್ಬಿಡ್ತಾವ. ಹೌದವ್ವ ತಂಗಿ, ನೀ ಹೇಳೋದು ಬರೋಬ್ಬರ ಅನ್ನಿಸ್. ಇರ್ಲಿ ಇರ್ಲಿ, ಒಂದ್ ಸ್ವಲ್ಪ ಡಾಕ್ಟ್ರಿಗೆ ಫೋನ್ ಮಾಡಿ ಗುಲ್ಬರ್ಗಲ್ಲಿಂದ ಕರೆಸ್ತೇನೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ, ನಾ ಫರ್ತಾಬಾದ್ ಸಿದ್ದನ್ ಗೌಡ್ರಿ. ಹಾ ನಮಸ್ಕಾರ ರೀ ಗೌಡ್ರ, ಏನು ಫೋನ್ ಮಾಡಿದ್ರಿ, ಏನ್ ವಿಚಾರ? ಡಾಕ್ಟರ್ ಸಾಹೇಬ್ರೆ, ನಮ್ಮೂರಾಗಿನ ಜವಾರಿ ಕೋಳಿ ಎಲ್ಲ ಸಾಯ್ಲಿಕತ್ತಾವ್ರಿ, ಅರ್ಜೆಂಟ್ ತಡ ಮಾಡ್ಲಾರ್ದೆ ಜಲ್ದಿ ಬರ್ಬೇಕು ನೋಡ್ರಿ. ಹಾ ಹಾ, ಏನಂದ್ರಿ? ಇಲ್ಲೇ ಖಣದಾಳ ಶಿವರಾಜನ್ ತೋಟನಾಗಿದ್ದೀರ? ಬಹಳ ಚಲೋ ಆಯ್ತು ಬಿಡ್ರಿ, ನಮ್ಮೂರ್ ಸಮೀಪ ಇದ್ದಂಗ ಆಯ್ತಲ್ಲ. ಏನಂದ್ರಿ? ಹಾ ಹಾ ಹಾ, ಆಯ್ತ ಆಯ್ತ್ರಿ. ನೀವ್ ಹೇಳ್ದಂಗೆ ಈಗ ಸತ್ತಿರ ಕೋಳಿನೆಲ್ಲ ಹಂಗೆ ಇಡ್ತೀವ್ರಿ, ಒಗ್ಯಂಗಿಲ್ರಿ. ಆಯ್ತಾಯ್ತು, ಬರ್ರಿ ಡಾಕ್ಟರ್ ಸಾಹೇಬ್ರ, ಜಲ್ದಿ ಬರ್ರಿ. ಹೇ ಕಳಪ್ಪ ಗೌಡ್ರ, ಸ್ವಲ್ಪ ಹೊತ್ನಾಗ ಡಾಕ್ಟರ್ ಬರ್ತಾರ. ಹ್ಞೂ, ಆ ಪುಟ್ಟಣಿ ಹೇಳಿ ತೋಟದ್ಲಿಂದ ಎರಡು ಎಳೆನೀರು ತಗೊಂಬ ಅಂತ ಹೇಳಿ ಜಲ್ದಿ. ಆಯ್ತ್ರಿ ಗೌಡ್ರ. ನೀವ್ ಜಲ್ದಿ ಬರ್ಬೇಕಾವತ್ತ? ಇಲ್ಲಿ ಬರ್ತೀನಿ. ಆಯ್ತು. ಹಾ, ಏ ತಮ್ಮಣ್ಣ, ಊರಾಗ ಹೋಗಿ ಯಾರ್ಯಾರ ಮನ್ಯಾಗ ಕೋಳಿ ಸತ್ತಾವಲ್ಲ ಅವರಿಗೆಲ್ಲ ಕೋಳಿ ಒಗಿಲಾರ್ದೆ ಹಂಗೆ ಇಡಬೇಕು ಅಂತ ಹೇಳು. ಹೇಳಿತಾ? ಆಯ್ತ್ರಿ, ಎಲ್ಲರಿಗೂ ಹೇಳಿ ಬರ್ತೀನಿ. ಅಕ್ಕ, ಡಾಕ್ಟರ್ ಸಾಹೇಬ್ರು ಬಂದೇ ಬಿಟ್ರು. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ರೀ ಡಾಕ್ಟರ್ ಸಾಹೇಬ್ರೆ. ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಏ ಕಳಪ್ಪ, ಸ್ವಲ್ಪ ಕುರ್ಚಿ ಕಡೆ ಹಾಕೋ ಡಾಕ್ಟರ್ ಸಾಹೇಬ್ರಿಗೆ. ಇರ್ಲಿ ಇರ್ಲಿ ಇರ್ಲಿ, ಕೂರ್ರಿ ಸರ್, ಕೂರ್ರಿ. ಆಯ್ತು. ಅಲ್ರಿ ಗೌಡ್ರ, ಊರೊಳಗ ಕೋಳಿಗೆ ಬ್ಯಾನಿ ಬಂದದ. ನಿಮ್ಮೂರೊಳಗ ನೋಡಿದ್ರ ರೋಡ್ನೊಳಗ, ಗಟಾರದೊಳಗ, ಹಿತ್ತಲದೊಳಗ ಎಲ್ಲಿ ಅಂದ್ರ ಅಲ್ಲಿ ಸತ್ತಿರುವಂತಹ ಕೋಳಿಯನ್ನ ಒಗೆದು ಬಿಟ್ಟಿರಿ. ಅದನ್ನೆಲ್ಲ ನಾಯಿಗಳು ಕಚ್ಚಾಡ್ಕೊಂಡು ತಿನ್ನಾಕತ್ತಾವ. ಈ ಬ್ಯಾನಿ ಬ್ಯಾರೆ ಕಡೆ ಹರಡುದಿಲ್ಲ ಅಂತ ಹೇಳಿ ತಿಳಿದಿರೇನ? ಯಾವಾಗ್ಲೇ ಆಗ್ಲಿ, ಇನ್ ಮುಂದಾದ್ರೂ ಸಹಿತ ಊರೊಳಗ ದನ ಕೋಳಿ ಸತ್ತು ಅಂತಂದ್ರ ಚಲೋತ್ನಾಗೆ ಗುಂಡಿ ತೆಗೆದು ಅದರೊಳಗೆ ಹೂತ್ ಹಾಕ್ಬೇಕು. ಈ ಎಚ್ಚರಿಕೆಯನ್ನು ವಹಿಸಿದ್ರ ಬ್ಯಾನಿ ಹರಡುದಿಲ್ಲ ಅನ್ನೋದನ್ನ ಗಮನಿಸ್ಬೇಕು ನೀವೆಲ್ಲ. ಹೌದ್ ಹೌದ್ರಿ. ಏ ತಮ್ಮಣ್ಣ, ಕೇಳಿಸ್ತಾ ಇಲ್ಲ? ಏ ಕೇಳಿಸ್ಕೊಂಡಪ್ಪ. ಸತ್ತು ಕೋಳಿನೆಲ್ಲ ತಗೊಂಡು ಹೋಗಿ ಊರಾಗಿರೋ ನಾಯಿಗೆ ಹಾಕ್ತಾರ. ನಾಯಿಗಳಿಗೆ ಮಾಂಸದ ರುಚಿ ಹತ್ತಿ ಕೋಳಿ ಎಲ್ಲ ಮುಗಿದ್ಮೇಲ ಹಿತ್ತಲದಾಗ ಹೊಲದಾಗ ಮೇಯೋ ಕುರಿ ಆಡನ್ನ ಹಿಡಿದು ತಿಂತಾವ ನಾಯಿಗಳು. ಹೌದಪ್ಪ ಕಾಳಪ್ಪ. ಇನ್ನೊಂದು ವಿಷಯ ಏನಂತಂದ್ರ, ಇತ್ತೀಚೆಗೆ ಬೆಂಗಳೂರೊಳಗ ಒಂದು ಘಟನೆ ಆಗಿದ್ದು ಟಿವಿಯಾಗ ತೋರ್ಸ್ಲಿತ್ರಿನಪ್ಪ. ಏನು? ಈ ಮೌಸಕ್ ರಾಟಿ ಬಿದ್ದಿರು ನಾಯಿಗಳು ಇರ್ತಾವ ನೋಡು. ಈ ಮೌಸ ಸಿಗದೆ ಇರುವಂತ ಸಮಯದೊಳಗ ಸಣ್ಣ ಸಣ್ಣ ಮಕ್ಕಳನ್ನ ತಿರ್ಲಿಕ್ಕೆ ಶುರು ಮಾಡ್ಯಾವಂತ. ಕೋಳಿ ಸಾಯ್ಲಿಕ್ಕತ್ತಾವ ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ನಾಯಿ ಬಗ್ಗೆ ಏನ್ ಮಾತಾಡ್ತೀರಿ? ಇರ್ಲಿ ಇರ್ಲಿ ಗೌಡ್ರ ಇರ್ಲಿ. ಯಾರಾದ್ರೂ ಸತ್ತಿರುವಂತ ಕೋಳಿ ತಂದಿರೇನ್ರಿಪ್ಪ? ರೀ ಡಾಕ್ಟರ್ ಸಾಹೇಬ್ರಿ, ಗಾರಿ ಅಲ್ಲಿ ಅಲ್ಲಿಟ್ಟು ಬಿಡಪ್ಪ, ಅಲ್ಲಿ ಅಲ್ಲಿಟ್ಟು ಬಿಡು, ನೋಡ್ತೀನಿ. ಡಾಕ್ಟರ್ ಸಾಹೇಬ್ ಏನ್ ಆರ್ತದ್ರಿ? ಡಾಕ್ಟರ್ ಸಾಹೇಬ್ರು ನೋಡಿ ಹೇಳ್ತಾರಲ್ಲ ಸ್ವಲ್ಪ ಸರಿ. ಎಂದಕ್ಕ ಅಲ್ರಿ ಗೌಡ್ರ? ಏನ್ರಿ ಡಾಕ್ಟರ್ ಸಾಹೇಬ್, ಹೋದ ತಿಂಗಳು 6ನೇ ತಾರೀಕು ನಿಮ್ ಊರಿಗೆ ಕೋಳಿಗೆ ಇಂಜೆಕ್ಷನ್ ಮಾಡೋದಕ್ಕ ನಾ ಕಂಪೌಂಡರ್ನ ಕಳಿಸಿದ್ದೆ. ಹೌದ್ರಿ. ಆದ್ರ ನಿಮ್ಮೂರಿನ ಜನ ಏನಿದ್ದಾರಲ್ಲ, ನಮ್ ಕೋಳಿ ತತ್ತಿಡಾಗತ್ತಾವ, ಕೋಳಿಗಳನ್ನೆಲ್ಲ ಬಿಟ್ಬಿಟ್ಟಿವಿ, ಹಿಡಿಯಕ್ ಯಾರೂ ಇಲ್ಲ. ಅದಕ್ಕ ನಮ್ಮೂರಿನೊಳಗ ನಾವು ಕೋಳಿಗಳಿಗೆ ಇಂಜೆಕ್ಷನ್ ಮಾಡಿಸುವುದಿಲ್ಲ. ಹಂಗೇನಾದ್ರೂ ಕೋಳಿಗಳು ಸಾಯ್ತಾವ ಅಂತ ಹೇಳಿ ಗೊತ್ತಾಯ್ತಪ್ಪ ಅಂತಂದ್ರ ಕೊಯ್ದು ಸಾರ್ ಮಾಡಿ ತಿಂತೀವಿ ಅಂತ ಹೇಳಿ ಅಂತಂದ್ರಂತ. ಹೌದೌದು, ಬಂದಿದ್ರು ಬಂದಿದ್ರು. ನಮ್ಮ ಸಂಘದ ಸದಸ್ಯರಿಗೆಲ್ಲ ಹೇಳಿದ್ದೆ, ಯಾರು ಈ ವಿಚಾರನ ತಲೆಗೆ ಹಾಕೊಳ್ಳಿಲ್ಲ. ಹೌದಣ್ಣ, ಬಂದಿದ್ರು. ನನ್ನ ಅಂಡಾಗೆ ಚಾ ಕುಡಿದು ಬ್ಯಾಸರ ಮಾಡ್ಕೊಂಡು ಹೋದ್ರು. ಎಂಥ ಮಂದಿ ಇದ್ದೀರೋ, ಮುಂದಿನ ಜನಂ ಬಂದರೂ ನೀವು ಉದ್ಧಾರ ಆಗಂಗಿಲ್ಲ, ನಮ್ಮ ಊರು ಉದ್ಧಾರ ಆಗಂಗಿಲ್ಲ. ಹೋಗ್ರಿ, ಸ್ವಲ್ಪ ವಿಚಾರ ಮಾಡೋದನ್ನ ಕಲೀರಿ. ಇರ್ಲಿ ಇರ್ಲಿ ಡಾಕ್ಟರ್ ಸಾಹೇಬ್ರ, ಬುದ್ಧಿ ಇರ್ಲಾರ್ದ ಬಂದಿ, ಇವ್ರ ಪರವಾಗಿ ನಾ ಕ್ಷಮ ಬೇಡ್ತೇನ್ರಿ. ಅಂದಂಗ ಡಾಕ್ಟರ್ ಸಾಹೇಬ್ರ, ಇದು ಯಾವ ಬ್ಯಾನಿ ಅಂತೀರಿ? ಇದಕ್ಕ ಕೊಕ್ಕರೆ ರೋಗ ಅಂತೇಳಿ ಕರೀತಾರ, ಇಂಗ್ಲಿಷ್ನೊಳಗ ರಾಣಿಖೇಟ್ ಡಿಸೀಸ್ ಅಂತಾರ. ಅಲ್ರಿ ಡಾಕ್ಟರ್ ಸಾಹೇಬ್ರ, ಮೊದಲ ಏನೋ ತಿಳಿಲಾರ್ದೆ ಹಾಕಿಸ್ಲಿಲ್ಲ, ಹೋಗ್ಲಿ, ಮತ್ತ ಇವತ್ ಹೆಂಗು ಬಂದಿರಿ? ಆ ಲಸಿಕೆ ಇವತ್ ಹಾಕಿದ್ರೆ ನಡೀತದೇನ್ರಿ? ಗೌಡ್ರ, ಹಂಗಾಗಂಗಿಲ್ರಿ, ಬ್ಯಾನ್ ಇದ್ದಾಗ ಲಸಿಕೆ ಹಾಕಬಾರದು. ಓಹೋಹೋ, ಅದು ಬಹಳ ತಪ್ಪಾಗ್ತದ. ಈಗ ಏನ್ ಮಾಡ್ತೀನಿ ಅಂತಂದ್ರ, ಔಷಧ ಕೊಟ್ಟು ಹೋಗ್ತೀನಿ, ನೀರ್ನೊಳಗ ಬೆರೆಸಿ ಬ್ಯಾನಿ ಬಂದಿರುವಂತಹ ಕೋಳಿಗಳಿಗೂ ಕುಡಿಸ್ರಿ, ಬರದೇ ಇರುವಂತ ಕೋಳಿಗಳಿಗೂ ಕುಡಿಸ್ರಿ, ಸಾಧ್ಯವಾದಷ್ಟು ಕೋಳಿಗಳನ್ನ ನಾವು ಉಳಿಸ್ಕೊಳ್ಳಕ ಪ್ರಯತ್ನ ಮಾಡೋಣ ಅಂತ. ಹೌದ್ ಹೌದ್ರಿ. ಮತ್ತ ಡಾಕ್ಟರ್ ಸಾಬ್ರೆ, ಬ್ಯಾರೆ ಏನಾರ ದಾರಿ ಇದ್ರ ತೋರಿಸ್ರಿ ನಮಗ. ಮತ್ತ ಹೌದ್ರಿ ಡಾಕ್ಟರ್ ಸಾಬ್ರ, ಏನಾರ ಮಾಡ್ರಲ್ಲ. ನೋಡ್ರಿಪ್ಪ, ನನ್ನ ಮಾತಿಗೆ ನೀವು ಬೆಲೆ ಕೊಡುವುದಾದ್ರ ನಾ ಒಂದು ವಿಚಾರ ಹೇಳ್ತೀನಿ. ಮಲ್ಲಮ್ಮ ಹೇಳ್ರಿ. ಡಾಕ್ಟರ್, ನೀವು ಏನ್ ಮಾಡ್ರಿ ಅಂತಂದ್ರ, ಇವತ್ತು ಸಾಯಂಕಾಲ 6 ಗಂಟೆಗೆ ನಿಮ್ಮ ಸಂಘದ ಮೀಟಿಂಗ್ ಕರೀರಿ. ಕರಿತೀರಲ್ಲ? ಕರಿತೀನಿ ಡಾಕ್ಟರ್. ಗೌಡ್ರ, ಹೂರಿ, ನಾ ಸಂಜೆಕ್ ಯಾಕೆ ಹೇಳ್ತೀನಿ ಅಂತಂದ್ರ, ನಿಮ್ ಊರಾಗಂತೂ ರೈತರು ಯಾರೂ ಇರೋದಿಲ್ಲ ಮುಂಜಾನೆ. ಈಗ ಹೊಲಕ್ಕೆ ಕೆಲಸಕ್ಕೆ ಹೋಗಿರ್ತಾರ ನೋಡ್ರಿ. ಹೌದಲ್ಲ, ಅದಕ್ಕ ಸಂಜೆ ಮುಂದೆ ಎಲ್ಲಾರು ಸೇರ್ತಾರ. ಆ ಟೈಮ್ನೊಳಗ ಲಾಭದಾಯಕ ಕೋಳಿ ಸಾಕಾಣಿಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾ ಸಾಕಷ್ಟು ವಿಚಾರಗಳನ್ನು ಹೇಳ್ತೀನಿ ಅಂತ ಎಲ್ಲಾರು ಕೂಡಿ ಚರ್ಚೆ ಮಾಡೋಣ. ಮಾಡೇ ಮಾಡಮ್ರಿ ಡಾಕ್ಟರ್ ಸಾಹೇಬ್ರ. ಏ ಕಳಪ್ಪ, ತಮಣ್ಣ, ಗೌಡ್ರ, ಊರಾಗೆಲ್ಲ ತಿರುಗಿ ಎಲ್ಲಾರು ತಪ್ಪಲಾರದೆ ಬರಬೇಕು ಅಂತ ಹೇಳ್ರಿ. ಅಲ್ಲ, ನಾ ಹೇಳಿನಂತ ಹೇಳಬೇಕು. ಮಲ್ಲಮ್ಮ ಹೇಳ್ರಿ. ಡಾಕ್ಟರ್, ಈ ನಂಬರ್ ತಗೋರಿ, ಇದು ಆ ಭಾಗ್ಯಮ್ಮನ ನಂಬರು. ದೇಶಿ ಕೋಳಿ ಸಾಕಡೆ ಮಾಡ್ತಾಳಲ್ಲ, ಆಕಿ ನಂಬರ್ ಇದು. ಸಾಯಂಕಾಲ ಆಕಿ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಾ ಅಂತ ಹೇಳಬೇಕು. ಬರುವಾಗ ನಾಟಿ ಕೋಳಿಯನ್ನ ಮತ್ತೆ ಅದು ಇಟ್ಟಂತ ತತ್ತಿಯನ್ನ ಎರಡು ತಗೊಂಡ್ ಬಾ ಅಂತ ಹೇಳಬೇಕು. ಆಮೇಲೆ ರಾತ್ರಿ ತಡ ಆಗ್ತದ, ಮತ್ತೆಲ್ಲ ಊಟದ ವ್ಯವಸ್ಥೆ ಇಲ್ಲೇ ಆಗುವಂಗ ವ್ಯವಸ್ಥೆ ಮಾಡ್ಕೊಳ್ಬೇಕು. ಗೌಡ್ರ, ನಾ ಇನ್ನು ಬರ್ತೀನಿ, ಟೈಮ್ ಆಯ್ತು. ಸಂಜೆ ಮುಂದ 6 ಗಂಟೆಕ ಎಲ್ಲಾ ರೈತರನ್ನ ಸೇರಿಸುವಂತಹ ಜವಾಬ್ದಾರಿ ನಿಮ್ದು. ಆಯ್ತಾಯ್ತು ಡಾಕ್ಟರ್ ಸಾಹೇಬ್ರೆ, ಹೋಗ್ ಬರ್ರಿ, ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಆಯ್ತಾಯ್ತು. ಏನ್ ಭಾಗ್ಯಮ್ಮಕ್ಕ, ನಮ್ಮೂರಿಗೆ ಬಂದ್ಬಿಟ್ಟಿದ್ದಿ, ಗಟ್ಟಿ ಮುಟ್ಟಾಗಿದ್ದಿ ಬಿಡು, ಹಿಂದಿದ್ದಂಗ ಇಲ್ಲ. ನಿನ್ ಯಜಮಾನ ಹೋಗ್ಬಿಟ್ನಂತ ಪಾಪ, ಏನ್ ಮಾಡ್ತಿದ್ದೆ ಜೀವನಕ್ಕ? ಅಯ್ಯ, ಬಬ್ಲಾದಿ ಜವಾರಿ ಕೋಳಿ ಭಾಗ್ಯಮ್ಮ ಅಂದ್ರ ನೀವ ಏನ್ರಿ? ಹೌದ್ ಹೌದ್ರಿ, ನಾನ. ಏನ್ ಭಾಗ್ಯಮ್ಮ, ಹೊಸ ಹೆಸರು ಇಟ್ಕೊಂಡಿ? ಹೌದವ್ವ, ನನ್ ಗಂಡ ಅಖಪರತ ಕಲ್ಲಪ್ಪ ಅವ ಹೋದ್ಮೇಲೆ ನನಗ ಈ ಜವಾರಿ ಕೋಳಿನೇ ಆಸಾಗ್ಯಾವ ನೋಡ್ರಿ. ನನ್ ಮಕ್ಕಳನ್ನ ಓದಿಸಿ ಮುಂತರ್ಲಿಕ್ಕೆ ಈ ಜವಾರಿ ಕೋಳಿಯಿಂದಾನೇ ಸಾಧ್ಯ ಆಗ್ಯದ ನನಗೆಲ್ಲ. ಹಂಗ ನಮ್ ಊರ್ನಾಗ ನಾ ಸಾಕಿರೋಷ್ಟು ಜವಾರಿ ಕೋಳಿ ಯಾರು ಸಾಕಿಲ್ ನೋಡ್ರಿ. ಅದಕ್ಕ ನನಗ ಬಬಲಾದಿ ಜವಾರಿ ಕೋಳಿ ಭಾಗ್ಯಮ್ಮ ಅಂತಂತಾರ್ರಿ. ಹೌದಾ, ನಮ್ಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ ನೋಡ್ ಭಾಗ್ಯಮ್ಮ. ಗೌಡ್ರು ಬಂದ್ರು, ಡಾಕ್ಟರ್ ಬಂದ್ರು. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ರೀ ಡಾಕ್ಟರ್ ಸಾಬ್ರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲಾ ವ್ಯವಸ್ಥೆ ಆಗ್ಯದೇನ್ರಪ್ಪ? ಹೂರಿ ಗೌಡ್ರ, ನೀವ್ ಹೇಳಿದಂಗ ಎಲ್ಲರಿಗೆ ಸೇರ್ಸಿವ್ರಿ, ಎಲ್ಲರೂ ಬಂದಾರೆ. ಭಾಗ್ಯಮ್ಮ ಏನ್ರಿ ಡಾಕ್ಟರ್ ಸಾಹೇಬ್ರ, ಇಲ್ಲೇ ಬಾರಮ್ಮ, ಇಲ್ಲೇ ಕೂಡು. ಇವತ್ತ ನಿನ್ನ ಜವಾರಿ ಕೋಳಿ ಬಗ್ಗೆ ಎಲ್ಲಾ ರೈತ ಬಾಂಧವರಿಗೆ ರೈತ ಮಹಿಳೆಯರಿಗೆ ತಿಳುವಳಿಕೆ ಹೇಳಿಕೊಡ್ಬೇಕು ನೋಡ್ ನೀನು. ಅಷ್ಟ್ಯಾಕ ಅನ್ಸುತ್ತೀನಿ ನೀನು? ನೀ ಏನು ಕಾಳಜಿ ಮಾಡಬೇಡ, ನಾನು ಇರ್ತೀನಿ. ರೈತರು ರೈತ ಮಹಿಳೆಯರು ಏನ್ ಕೇಳತಾರ ಆ ಪ್ರಶ್ನೆಗೆ ಉತ್ತರ ಕೊಟ್ರಾಯ್ತು. ಹಂಗಂತೀರಿ? ಆತ ಬಿಡ್ರಿ. ಮಲ್ಲಮ್ಮ, ಕಾರ್ಯಕ್ರಮ ಶುರು ಆಗ್ಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶಾಂತರೀತಿಯಿಂದ ಕೂತ್ಕೊಂಡು ಲಕ್ಷ ಕೊಟ್ಟು ಕೇಳ್ರಿ. ಈಗ ಬಬ್ಲಾದಿ ಭಾಗ್ಯಮ್ಮ ಮತ್ತ ಡಾಕ್ಟರ್ ಸಾಹೇಬ್ರು ಜವಾರಿ ಕೋಳಿ ಸಾಕಾಣಿಕೆಯ ಬಗ್ಗೆ ಚಲೋತಂಗ ತಿಳಿಸ್ತಾರ. ನಮ್ಮ ಎಲ್ಲಾ ಆತ್ಮೀಯ ರೈತ ಬಾಂಧವರಿಗೆ ಮತ್ತ ಇಲ್ಲಿ ಸೇರಿರತಕ್ಕಂತಹ ರೈತ ಮಹಿಳೆಯರಿಗೆ ನಮಸ್ಕಾರಗಳು. ಈಗ ನಾವು ಯಾಕೆ ಸೇರಿವಿ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ. ಜವಾರಿ ಕೋಳಿಯನ್ನ ಯಾವ ರೀತಿ ನಾವು ಸಾಕಾಣಿಕೆ ಮಾಡಬೇಕು, ಅದರಿಂದ ಯಾವ ರೀತಿ ಹೆಚ್ಚಿನ ಲಾಭ ಪಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕ ಮತ್ತ ಹೆಚ್ಚಿನ ವಿಷಯಗಳನ್ನ ಮನನ ಮಾಡಿಕೊಳ್ಳೋದಕ್ಕ ನಾವು ಇಲ್ಲಿ ಸೇರಿವಿ. ಸ್ವತಃ ಅನುಭವಸ್ಥೆಯಾಗಿರುವಂತಹ ಬಬಲಾದಿ ಭಾಗ್ಯಮೂರು ಕೂಡ ಇವತ್ತು ನಮ್ಮ ಜೊತೆಗಿರುವುದು ವಿಶೇಷ. ಅವರು ತಮ್ಮ ಅನುಭವವನ್ನ ನಿಮ್ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಯಾರ್ಯಾರು ಏನೇನು ಪ್ರಶ್ನೆ ಕೇಳಬೇಕು ತಾವು ಕೇಳ್ಕೋತ ಹೋದ್ರೆ ನಾವು ಉತ್ತರ ಕೊಡ್ತೀವಂತ. ಏನ್ ಭಾಗ್ಯಮ್ಮ, ಜವಾರಿ ಕೋಳಿ ಬಗ್ಗೆ ಬಹಳ ತಿಳ್ಕೊಂಡಿ ಅಂತ? ಇರಮ್ಮ, ಒಂಚೂರು ಸುಮ್ಮಿರು, ಆ ವಿಚಾರ ಹೇಳಕಂತೇಳಿ ಬಬಲಾದ್ನಿಂದ ಭಾಗ್ಯಮ್ಮ ಅವ್ರನ್ನ ಕರೆಸೇವೆ. ಎಲ್ಲರಿಗೂ ನಮಸ್ಕಾರ ರೀ. ನಾ ಹಿಂಗ್ ಹೇಳ್ತೀನಂತ ನೀವು ನಂಬ್ತಿರೋ ಬಿಡ್ತಿರೋ ನನ್ಗಂತೂ ಗೊತ್ತಿಲ್ಲ. ದರಾ ತಿಂಗಳ ಜವಾರಿ ಕೋಳಿಯಿಂದನೇ ಮೂರುವರೆಯಿಂದ 4,000 ರೂಪಾಯಿ ದುಡ್ತೀನ್ರಿ ನಾನು. ಹಂಗಂದ್ರ ಭಾಗ್ಯಮ್ಮಕ್ಕ, ನಿನ್ನ ಬಲ್ಲಿ ಎಷ್ಟು ಕೋಳಿ ಅದಾವ ಅಂದಂಗಾಯ್ತು? ನನ್ನ ಹತ್ರ ನೋಡಪ್ಪ 16 ದೊಡ್ಡ ಹುಂಜ, 68 ಕೋಳಿ, ಮತ್ತ 48 ಕೋಳಿ ಮರಿ ಅವರಿ. ಅದ್ರ ಜೋಡಿನೆ ತತ್ತಿ ಇಡ್ಲಿಕ್ಕೆ ಬಂದಂತ 20 ಕೋಳಿನೂ ಸಾಕಿನ್ರಿ ನಾನು. ಅಂದಂಗ ತಿನ್ಲಿಕ್ಕೆ ಅವಕ್ಕ ಆಹಾರಕ್ಕಂತೇಳಿ ಎಷ್ಟು ಖರ್ಚಾಗ್ತ ಭಾಗ್ಯಮ್ಮಕ್ಕ? ಇನ್ನೊಂದು ಹೇಳ, ಎಲ್ಲಾನು ಮನೆಗೆ ಸಾಕಿದ್ಯೋ ಹೆಂಗ ಮಾಡಿ? ನೋಡ್ರಿ, ನನ್ ಗಂಡ ಹೋದ್ಮೇಲೆ ಜರ್ಸಿ ಹಾಕ್ಲಿತ್ತಲ್ಲ ನಮ್ಮ ಮನ್ಯಾಗ, ಅದನ್ನ ಸಾಕ್ಲಿಕ್ಕೆ ಬಹಳ ಕಷ್ಟ ಆತ್ರಪ್ಪ. ಅದಕ್ಕ ಅದನ್ನ ಮಾರಿ ಅದ ಕೊಟ್ಟಿಗೆ ಒಳಗ ಈಗ ಎಲ್ಲ ಕೋಳಿ ಸಾಕಿನಿ. ಕೋಳಿಗೆ ಆಹಾರ ಅಂತ ಹೇಳಿ ಮ್ಯಾಲಿನ ಖರ್ಚು ಎಲ್ಲಾ ಸೇರಿದ್ರ ತಿಂಗಳಿಗೆ 600 ರೂಪಾಯಿಂದ 800 ರೂಪಾಯಿ ಖರ್ಚು ಬರ್ತದ ನೋಡ್ರಿ. ಸ್ವಲ್ಪ ಸಾವಕಾಶ ಹೇಳ ಭಾಗ್ಯಮ್ಮ, ಇಲ್ಲೇ ನನ್ನ ಮೊಮ್ಮಗಳದಾಳ, ನೀ ಹೇಳಿದ್ದೆಲ್ಲ ಬರ್ಕೋತ, ಮುಂದ ಕೆಲ್ಸಕ್ ಬರ್ತದ. ಹೂರಿ ಕಾಕ, ಬರ್ಕೋತೀನ್ರಿ. ಭಾಗ್ಯಮ್ಮಕ್ಕ, ಆ ಕೋಳಿಗೆ ತಿನ್ಲಿಕ್ಕೆ ಏನೇನಾರ ಕೊಡ್ತಿ, ಹೆಂಗ್ ಕೊಡ್ತಿ ಅದು ಹೇಳ ನೋಡೋಣ. ವಾರಕ್ಕೊಂದ್ಸರ್ತಿ ಸಂತಿಗ್ ಹೋಗ್ತೀನಲ್ಲ, ಸಂಜೆ ಮುಂದ ಸಂತೆ ಮುಗಿದ್ಮೇಲೆ ಮಾರ್ಕೆಟ್ನ್ಯಾಗ ಅಕಡೆ ಕಡೆ ಎಲ್ಲಾ ತರಕಾರಿ ಬಿಸಾಕಿರ್ತಾರ ನೋಡು, ಎಲ್ಲಿರ್ತಾರಲ್ಲ ಅವೆಲ್ಲ ತರಕಾರಿ ಒಂದ್ ಗಂಟೆ ಕಟ್ಕೋತೀನಿ. ಆಮೇಲೆ ಕಡಿಮೆ ರೇಟ್ನ್ಯಾಗ ಸಿಗುವಂತ ತರಕಾರಿ ಅವು ಎಲ್ಲ ಸೇರಿಸಿ ಮತ್ತೊಂದ್ 2-3 ಗಂಟೆ ಮಾಡ್ಕೋತೀನಪ್ಪ. ಅಂದ್ರೆ ಬಂದ್ ಮಾಡೋ ಮುಂದೆ ಮಾಡ್ತಿರ್ತಾರಲ್ಲ ಕಡಿಮೆ ರೇಟ್ನ್ಯಾಗ, ಅದು ಇಷ್ಟು ಕೊಂಡ್ಕೋತೀನಿ. ಹಂಗ ಎಲ್ಲ ಕೊಂಡ್ಕೊಂಡು ಮನೆಗೆ ತಂದು ಅವಷ್ಟು ತರಕಾರಿ ಸ್ವಚ್ಛಗೆ ತೊಳೆದು, ಅವು ತೊಳಿತಿ? ತೊಳೆದು ಅದನ್ನ ಒಣಗಲಿಕ್ಕೆ ಹಾಕ್ತೀನಿ, ಯಾಕಂದ್ರೆ ಕೊಳತ್ ಹೋಗ್ಬಿಡ್ತಾವ ನೋಡು ಹಂಗೆ ಬಿಟ್ಬಿಟ್ರ. ಒಣಗಲಿಕ್ಕೆ ಹಾಕಿ ದಿನಾ 1-4 ಕೆಜಿ ಹಂಗ ಅಂದಾಜ್ ಮೇಲೆ ಕಟ್ ಮಾಡಿ ಎಲ್ಲ ಕೋಳಿಗೂ ಹಾಕ್ತೀನಿ ನೋಡಪ್ಪ. ಭಾರಿ ಆಯ್ತು ಬಿಡವ. ಹಂಗ ನೋಡೋಣ. ಇನ್ನೊ ಒಂದ್ ವಿಷಯ ಹೇಳುವುದ ನಿಮ್ಗೆಲ್ಲಾರ್ಗುನು. ನಮ್ಮೂರ ಗೌಡ್ರ ಮಿಲ್ನಾಗಿಂದ ಒಂದ್ ಗಂಟು ಅಕ್ಕಿ ನುಚ್ಚಿರುವಂತಹ ತೌಡನ್ ಕೊಂಡ್ಕೋತೀನಿ. ಅದ್ರ ಜೋಡಿ ಹಿಂಡಿಗಳು ಸಿಗ್ತಾವಪ್ಪ ಕಮ್ಮಿ ಖರ್ಚನಾಗ. ಸೂರ್ಯಪಾನ ಹಿಂಡಿ ಸಿಗ್ತದ, ಶೇಂಗಾ ಹಿಂಡಿ ಸಿಗ್ತದ, ಅವು ಎಲ್ಲ ಖರೀದಿ ಮಾಡ್ತೀನಿ. ಆಮೇಲೆ ದಿನ ಎಲ್ಲ ಕೋಳಿಗೂ ಆಹಾರ ಸಿಗು ಹಂಗ ನೋಡ್ಕೋತೀನ್ರಪ್ಪ ನಾನು. ಹಂಗ ತಡ್ರಿ, ನನಗೂ ನೋಡ್ರಿ ನೆಪ್ಪ ಇರಂಗಿಲ್ಲ, ಒಂದ್ ವಿಷಯ ಮರ್ತಾ ಬಿಟ್ಟಿದ್ದೆ. ನಮ್ ಡಾಕ್ಟರ್ ಸಾಹೇಬ್ರು ಒಂದು ಪುಡಿ ಕೊಟ್ಟಾರಿ, ಅದಕ್ಕ ಖನಿಜಾಂಶದ ಪುಡಿ ಅಂತ ಹೇಳ್ಯಾರ ಅವರು. ಖನಿಜಾಂಶದ ಪುಡಿ ಅಂತಾರೆ. ಅದೇನಾರಪ್ಪ ಒಂದು ಪುಡಿ ಕೊಟ್ಟಾರ ಖನಿಜಾಂಶದ ಪುಡಿ ಅಂತ ಹೇಳಿ, ಆ ಪುಡಿ ಏನ್ ಮಾಡ್ತೀನಿ ನಾನು, ಈ ಮಿಲ್ ನಿಂದ ನುಚ್ಚನ್ ಮಾಡ್ಸ್ಕೊಂಡು ಬಂದಿನಲ್ಲ, ಸಜ್ಜಿ ನುಚ್ಚ, ಜ್ವಾಳದ ನುಚ್ಚ, ಅಕ್ಕಿ ತೌಡಿನ ನುಚ್ಚ, ಇದ್ರ ಜೋಡಿ ಡಾಕ್ಟರ್ ಸಾಹೇಬ್ರು ಕೊಟ್ಟಂತಹ ಪುಡಿನೂ ಮಿಕ್ಸ್ ಮಾಡಿ ಎಲ್ಲ ಕೋಳಿಗಳಿಗೆ ಹಾಕ್ತೀನಿ ನೋಡ್ರಿ. ಅಂದ್ರೆ ದೊಡ್ಡ ಕೆಲಸ ಬಿಡು ಇದು. ಅಲ್ಲ ಭಾಗ್ಯಮ್ಮ, ಕೋಳಿಗೆ ಗೆದ್ದಲು ತಿನ್ನಿಸು ವಿಚಾರ ಹೇಳಲೇ ಇಲ್ಲ ನೀವು. ಅಲ್ರಿ ಡಾಕ್ಟರ್ ಸಾಹೇಬ್ರ, ಈ ಕಾಲದಾಗ ಗೆದ್ದಲು ಎಲ್ಲಿ ಸಿಗ್ತಾವಂತೀರಿ? ಅಂದಂಗ ಡಾಕ್ಟರ್ ಸಾಹೇಬ್ರ, ಈ ಗೆದ್ದಲು ಯಾಕೆ ತಿನ್ನಿಸ್ಬೇಕು ಅಂತೇನೆ? ಗೌಡ್ರ, ಒಂದ್ ವಿಚಾರ ಹೇಳ್ತೀನಿ. ಯಾವುದೇ ಒಂದು ಜೀವಿಯ ಬೆಳವಣಿಗೆ ಚಲೋ ಆಗಬೇಕು ಅಂತಂದ್ರ ಅದಕ್ಕ ಪ್ರಾಣಿಜನ್ಯ ಪ್ರೋಟೀನ್ ಅಂಶ ಸಿಗಲೇಬೇಕಾಗ್ತದ. ಹಂಗಾಗಿ ಭಾಗ್ಯಮ್ಮ ಗೆದ್ದಲನ್ನ ತಿನ್ನಿಸ್ತಾಳ. ಭಾಗ್ಯಮ್ಮ ಗೆದ್ದಲ ಬೆಳೆಸ್ತೀಯನ ಹೆಂಗ? ಹೌದ್ರಿ ಮಂಜಮ್ಮವ್ರೆ, ಅದು ಬಹಳ ಸರಳದ ನೋಡ್ರಿ. ಹೆಂಗ? ಏನ್ ಮಾಡ್ಬೇಕಂತಂದ್ರ ಮನೆಯಾಗಿರುವಂತಹ ಹಳಿ ಗೋಣಿಚೀಲ ಇರ್ತಾವಲ್ರಿ, ಅವನ್ನ ಮನೆ ಹಿತ್ತಲದಾಗ ಹಾಸಿಬಿಡ್ಬೇಕು. ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸಗಣಿ ನೀರು ಸಿಡಿಸ್ಕೋತಿರ್ಬೇಕ್ರಿ. 2 ದಿನಕ್ಕನ ಆ ಗೋಣಿಚೀಲ ಕೆಳಗ ಗೆದ್ದಲು ಹುಟ್ಟಿ ಬಿಡ್ತಾವ ನೋಡ್ರಿ. ಹುಟ್ಟಿ ಹಂಗ ಗೋಣಿಚೀಲ ತಿನ್ಲಿಕ್ಕೆ ಶುರು ಮಾಡಿಬಿಡ್ತಾವ. ಒಂದ್ಸರ್ತಿ ಕೋಳಿಗೆ ಇಲ್ಲಿ ಗೆದ್ದಲು ಸಿಗ್ತಾವ ಅಂತ ಗೊತ್ತಾದ್ರ ನೋಡ್ರಿ, ಅವೇ ಹುಡುಕ್ಯಾಡ್ಕೊಂಡ್ ಬಂದು ತಿಂತಾವ. ಹಿಂಗ ಕಾಕಿ, ಎಲ್ಲಾ ಕೋಳಿಗೂ ಅಷ್ಟು ಗೆದ್ದಲು ಸಾಕಾಗ್ತದ? ಸಾಕಾಗಂಗಿಲ್ಲ. ನಾ ಏನ್ ಮಾಡ್ತೀನಿ ಅಂತಂದ್ರ, ವಾರಕ್ಕೊಂದ್ಸರ್ತಿ ಸಲೀಮಣ್ಣನ್ ಮನೆಗೆ ಹೋಗಿ ಅವ ರೇಷ್ಮೆ ನೂಲ್ ತೆಗೆದಿಟ್ಟು ಗೂಡಿಂದ ಉಳ್ಕೊಂಡಿರ್ತದಲ್ಲ ಅಂಥವೆಲ್ಲ ತ್ಯಾಜ್ಯ ತಗೊಂಡ್ಬರ್ತೀನಿ. ತಂದು ಅದ್ರ ಜೊತೆಗೆ ಮತ್ತ ಬಾಳ ಬಾಳ ಹಾಕ್ತೀನವ. ಹೌದೇನ್ರಿ? ಭಾಗ್ಯಮ್ಮ ಭಾರಿ ವಿಷಯ ತಿಳ್ಕೊಂಡಳ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಹೌದೌದೌದು ಕಾಕಿ, ನಿಮ್ ಊರಾಗ ಕೋಳಿ ಸಾಯಲೇನು? ಅದೇನು ಕೊಕ್ರಿ ರೋಗ ಬಂದದಂತ? ನಮ್ ಊರಾಗ ನೋಡವ ದನಗೊಳಾಗ್ಲಿ ಅಷ್ಟ ಯಾಕ, ಕೋಳಿಗೂ ಕಾಯಿಲೆ ಕಡಿಮೆನೇನೆ. ಅವಕ್ಕೇನ್ ರೋಗ ಪಿಗ ಎಲ್ಲಾ ಬಹಳ ಕಮ್ಮಿ ನೋಡವ. ನಾವು ವರ್ಷಕ್ಕ ಎರಡ್ ಸರಿ ತಪ್ಪದೆ ಕೋಳಿಗೆ ಕೊಕ್ರೆ ರೋಗದ ವಿರುದ್ಧ ಲಸಿಕೆ ಹಾಕಿಸ್ತೀವಿ. ಭಾಗ್ಯಮ್ಮ ಅದ್ಯಾಕ, ಕೋಳಿ ಸಿಡುಬು ಬರದೇ ಇರೋ ಹಂಗ ನಾವು ಲಸಿಕೆಯನ್ನ ಬ್ಯಾಸಿಗೆ ಶುರು ಆಗೋದಕ್ಕಿಂತ ಮೊದಲು ಹಾಕ್ತಿವಿ ಅನ್ನೋದನ್ನ ಸಹಿತ ತಿಳಿಸು. ಹೌದು ಹೌದ್ರಿ. ಭಾಗ್ಯಮ್ಮಕ್ಕ, ಈ ಕೋಳಿಗಳಿಗೆ ಲಸಿಕೆ ಹಾಕ್ಸಿದ್ರ ಕೋಳಿಗಳು ತತ್ತಿ ಇಡೋದು ಕಡಿಮೆ ಮಾಡ್ತಾವಂತ, ಮತ್ ಹಂಗೆ ತೊಗಲು ತತ್ತಿ ಇಡ್ತಾವ ಅಂತ ಹೇಳ್ತಾರಲ್ಲವ. ಹೌದಾ? ಹೌದಪ್ಪ, ಮೊನ್ನೆ ಕೋಳಿ ತೊಗಲು ತತ್ತಿ ಇಡ್ತ ಅಂತ ಹೇಳಿ ನಮ್ಮವ್ ಏನ್ ಮಾಡಿದ್ರು ಗುರುತೇನು, ಆ ಕೋಳಿ ಕೊಯ್ದು ಕೋಳಿ ಸಾರ್ ಮಾಡ್ಬಿಟ್ಟಳಪ್ಪ. ಏ ಅಣ್ಣ, ಹಂಗೇನ್ ಆಗಲ್ಲಪ್ಪ. ಲಸಿಕೆ ಹಾಕ್ಸೋದ್ರಿಂದ ಅಂತ ಯಾವ್ದು ತೊಂದ್ರೆ ಬರಂಗಿಲ್ಲ ನೋಡು, ಅವೆಲ್ಲ ಮೂಢ ನಂಬಿಕೆ ಅಷ್ಟ. ನೋಡ್ರಿ, ತೊಗಲು ತತ್ತಿ ಬರೋದು ಅಂತಂದ್ರ ಕೋಳಿಯ ದೇಹದೊಳಗ ಸುಣ್ಣದ ಅಂಶ ಕಡಿಮೆ ಆಗೋದ್ರಿಂದ, ಆದ್ರಿಂದ ಕೋಳಿಗಳ ಆಹಾರದೊಳಗ ಸುಣ್ಣದ ಅಂಶ ಹೆಚ್ಚಿಗೆ ಇರುವಂಗ ನೋಡ್ಕೊಳ್ಬೇಕು. ನಿಮ್ಮ ಕೆರೆ ಅಂಗಳದೊಳಗ ಸಿಗುವಂತಹ ಶಂಖ, ಕಪ್ಪೆ ಚಿಪ್ಪು ಮತ್ತ ಕೋಳಿ ತತ್ತಿ ಒಡೆದ ನಂತರ ಸಿಗುವಂತಹ ಸಿಪ್ಪೆಯನ್ನು ಕೂಡ ಪುಡಿ ಪುಡಿ ಮಾಡಿ ಆಹಾರದೊಳಗೆ ಬೆರೆಸಿ ಕೊಡಬಹುದು. ಇದರಿಂದ ತೊಗಲು ತತ್ತಿ ಇಡುವುದನ್ನ ನಾವು ತಡೆಯಬಹುದು. ಭಾಗ್ಯಮ್ಮ, ನಮ್ಮನೆಯಾಗ ಕೋಳಿಗೆ ಬೇದಿ ಆದಾಗ ಜಂತುಳಾನು ಬೀಳ್ತಾವ. ಸಣ್ಣಗ ಕೂದಲಂಗ ಉದ್ದುದ್ದ ಬೆಳ್ಳಗ ಅಜ್ಜನ್ ತಲೆ ಕೂದಲಿದ್ದಂಗ ಇರ್ತಾವ. ಹೌದೌದು. ಇದೇನ್ ಕೇಳಬಾರ್ದು ಕೇಳದ್ ಬಂತ ಅಂತೀನಿ, ಮಕ್ಕಳಿಗೆ ಜಂತ ಆಗ್ತಾವ ಅನ್ಕೊಂಡಿದ್ದೆ, ಕೋಳಿಗೂ ಆಗ್ತಾವ? ಹೂನವ, ಕೋಳಿಗೂ ಆಗ್ತಾವ. ಅದಕ್ಕಂತಾನೆ ನಾ ಏನ್ ಮಾಡ್ತೀನಿ, ತಪ್ಪದೆ ಎರಡ್ ತಿಂಗಳಿಗೊಮ್ಮೆ ಡಾಕ್ಟರ್ ಕಡೆಯಿಂದ ಜಂತಿನ ಔಷಧಿ ತಗೊಂಡ್ಬರ್ತೀನಿ. ಆಮೇಲೆ ಔಷಧಿ ಹಾಕೋ ದಿವಸ ಏನ್ ಮಾಡ್ತೀನಿ, ಮುಂಜಾನೆ 10 ಗಂಟೆ ತನಕ ಕೋಳಿಗಳನ್ನ ಒಂದ್ ಕಡೆ ಕೂಡ ಹಾಕಿ ಮೇವ್ ಹಾಕ್ತೀನಿ, ನೀರ್ ಕೊಡಂಗಿಲ್ಲ ಅಲ್ಲಿ ತನಕ. ಆಮೇಲೆ 11 ಗಂಟೆ ಅಷ್ಟೊತ್ತಿಗೆ ಜಂತ ಔಷಧಿ ಹಾಕಿದಂತ ನೀರನ್ನ ಕುಡಿಲಿಕ್ಕೆ ಇಡ್ತೀನಿ ನೋಡವ. ಎಲ್ಲಾ ಕೋಳಿನೂ ಒಂದೇ ಸಲಕ್ಕೆ ಜಂತಿನ ಔಷಧಿ ಕುಡಿದ್ ಬಿಡ್ತಾವ. ಮತ್ತ ಜಂತಿನ ಔಷಧಿ ಕುಡಿದು 3 ದಿನಕ್ಕನ ಎಲ್ಲಾ ಕೋಳಿ ಹೊಟ್ಟೆಗಿರೋ ಜಂತೆಲ್ಲ ಹೊರಗೆ ಹೋಗಿಬಿಡ್ತಾವ. ಈ ರೀತಿ ತಪ್ಪಲಾರದೆ ಜಂತಿನ ಔಷಧಿ ಕೊಡೋದ್ರಿಂದ ಕೋಳಿಗಳು ಆರೋಗ್ಯದಿಂದ ಇರ್ತಾವ, ತತ್ತಿ ಮಾಂಸ ಕೂಡ ಚಲೋ ಇರ್ತದ. ಇದೇನ್ ಭಾಗ್ಯಮ್ಮ ಬುಟ್ಟೆಗೆ ಏನೈತಿ? ಅದು ಎರಡೆರಡ್ ತಂದಿ? ಕೋಳಿ ತತ್ತಿನ ಯಾವತ್ತೂ ಒಂದೇ ಬುಟ್ಟಿ ಒಳಗ ತಗೊಂಡ್ ಹೋಗ್ಬಾದ್ರಿ, ಎರಡೆರಡು ಬುಟ್ಟಿನ ತಗೊಂಡ್ ಹೋಗಬೇಕು ಅಂತ ಹೇಳಿ ಹಿರಿಯರು ಹೇಳ್ಯಾರ. ಹಿಂಗ ಯಾಕಂತ ಕೇಳ್ರಿ. ಯಾಕಂತ? ಒಂದ್ ಬುಟ್ಟಿಯಾಗಿರು ಮೊಟ್ಟಿ ಒಡೆದು ಹೋದ್ ಅಂತಂದ್ರ ಇನ್ನೊಂದು ಬುಟ್ಟಿಯಾಗಾರು ಇರ್ತಾವಲ್ಲ. ಹಿಂಗ ಭಾಗ್ಯಮ್ಮ, ಬ್ಯಾಸಗಿ ಕಾಲದಾಗ ನಮ್ ಮನ್ಯಾಗ ತತ್ತಿ ಮರಿ ಆಗಂಗಿಲ್ಲ, ಒಡೆದ್ ಹೋಗ್ತಾವ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂತಂದ್ರ ನೋಡ್ರಿ, ಬುಟ್ಟಿ ಒಳಗ ತತ್ತಿ ಇಡೋಕ್ಕಿಂತ ಮುಂಚೆ ಸ್ವಲ್ಪ ಹುಣಸೆ ಬೀಜ ಹಾಕಿಡ್ಬೇಕು. ಇದ್ರಿಂದ ಏನಾಗ್ತ ಅಂತಂದ್ರ ತಂಪಿನ ವಾತಾವರಣ ಇರ್ತದ, ಆಗ ತತ್ತಿ ಒಡಿಲಾರದೆ ಮರಿ ಹೊರಗ್ ಬರ್ತದ. ಯಕ್ಕ, ಈ ಹುಟ್ಟಿರೋ ಮರಿಗೂ ನೀರ್ ಕುಡಿಸ್ತಾರೇನ? ಯಾರ ಹೇಳಿದ್ರು ಹುಟ್ಟಿರೋ ಮರಿಗೆ ನೀರ್ ಕುಡಿಸಿದ್ರ ತಲಿ ಬಾಯ್ತದ ಅಂತ? ನೋಡ್ ಕಳಪ್ಪ, ಕೋಳಿ ಮರಿಗಾಗ್ಲಿ ದೊಡ್ಡ ಕೋಳಿಗಾಗ್ಲಿ ಯಾವಾಗ್ಲೂ ಸ್ವಚ್ಛ ನೀರನ್ನೇ ಕೊಡಬೇಕು. ಹಂಗ ನೀರಿನೊಳಗೆ ಏನ್ ಮಾಡ್ಬೇಕು ಅಂತಂದ್ರ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಇರ್ತದಲ್ಲ, ಅದನ್ನ ಸಾಸಿವೆ ಕಾಳಿನಷ್ಟು ತಗೊಂಡು ಒಂದ್ ಹರಳನ್ನ 1 ಲೀಟರ್ ನೀರಿಗೆ ಬೆರೆಸಿ ಕೋಳಿಗಳಿಗೆ ಕುಡಿಯೋದಕ್ಕೆ ಕೊಡಬೇಕು. ಡಾಕ್ಟರ್ ಸಾಹೇಬ್ರ, ಈ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಂದ್ರೆ ಏನ್ರಿ? ಗೌಡ್ರ, ಅದೊಂದು ರಾಸಾಯನಿಕ, ನಾವು ಗಾಯ ತೊಳ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೊಳಂಗಿಲ್ಲ. ಅದೇ ಅದು ನೀರೊಳಗೆ ಹಾಕದ್ ಕೂಡಲೇ ಜಂಬಳಿ ಬಣ್ಣ ಬರ್ತದ ನೋಡ್ರಿ. ಹೌದೌದು, ಅದೇ ಪುಡಿ. ಓಹೋ, ಗೊತ್ತಾಯ್ತಲ್ಲ. ಭಾಗ್ಯಮ್ಮ, ಏನ್ರಿ ಡಾಕ್ಟ್ರೆ? ನೀವು ಮಾಡ್ತಾ ಇರುವಂತಹ ಕೆಲಸ ಬಹಳ ಮಹತ್ವದ್ದು. ಆಗ ಅಲ್ಲಿ ನೋಡ್ರಿ, ಈರಮ್ಮನ ಮೊಮ್ಮಗಳು ಬರ್ಕೊಳ್ತಾ ಇದ್ದಾಳ, ಆಕಿಗೆ ಅನುಕೂಲ ಆಗುವಂಗ ಸಾವಕಾಶ ಹೇಳ್ರಿ. ಹೌದ್ರಿ ಕಾಕಿ, ನಾನು ಬರ್ಕೊಳಕತ್ತೇನ್ರಿ ಡಾಕ್ಟ್ರೆ. ಅಡ್ಡಿ ಇಲ್ಲ ಅಡ್ಡಿ ಇಲ್ಲ, ಬರ್ಕೋಬೇಕು, ಬೇಕಾದಾಗ ನೋಡ್ಬೇಕು ಅದನ್ನ ತೆಗೆದು. ಹಂಗ ಕೇಳ್ರಿಲೇ ಹೇಳ್ರಿ. ಬ್ಯಾಸಗಿ ಒಳಗ ವಾರದಾಗ ಒಂದ್ ದಿವಸ ಒಂದ್ ಉಳ್ಳಾಗಡ್ಡಿ ಅಥವಾ ಬಳ್ಳುಳ್ಳಿ ಸಣ್ಣಗ ಹೆಚ್ಚಿ ಹಾಕ್ತೀನಿ ಕೋಳಿಗಳಿಗೆ. ಮತ್ತ ಹಂಗ ಹಾಗಲಕಾಯಿ ಎಲೆ ರಸಾನು ಕುಡಿಸ್ತೀನ್ರಿ, ಅದ್ರ ಜೋಡಿ ಈ ನೆಲಬೇವನ್ನ ತಿನ್ನಿಸ್ತೀನಿ. ಆಮೇಲೆ ಎಂದ್ರೆ ಒಮ್ಮೆ ಆ ದೊಡ್ಡ ಮರದ ಚಕ್ಕಿ ತಂದು ಪುಡಿ ಮಾಡಿ ತಿನ್ನಿಸ್ತೀನಿ. ಇಷ್ಟೆಲ್ಲ ಮಾಡೋದ್ರಿಂದ ಕೋಳಿಗೆ ಬರುವಂತ ಕಾಯಿಲೆನ ತಡೆಗಟ್ಟಬಹುದಾ, ಮತ್ತೆ ಇದರಿಂದ ಲಾಭನೂ ಮಾಡ್ಕೋಬಹುದು. ಭಾಗ್ಯಮ್ಮ, ಎಷ್ಟೆಲ್ಲ ವಿಚಾರ ತಿಳ್ಕೊಂಡಿಯವ, ಬಹಳ ಸಂತೋಷ ಆಯ್ತು ನೋಡು. ಎಲ್ಲ ಡಾಕ್ಟರ್ ಸಾಹೇಬ್ರ ಪುಣ್ಯರಿ. ಹೌದು ಹೌದು. ಅಂದಂಗ ಇನ್ನ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣಂತ. ಮಲ್ಲಮ್ಮ, ಕಾರ್ಯಕ್ರಮ ಮುಗಿಸ್ಬಿಡವ. ಆಯ್ತ್ರಿ ಗೌಡ್ರ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಧನ್ಯವಾದಗಳು. ಜವಾರಿ ಕೋಳಿ ತತ್ತಿ ಏನಾದ್ರೂ ಬೇಕಾತಂದ್ರ ತಾವೆಲ್ಲ ಭಾಗ್ಯಮ್ಮ ಅವ್ರನ್ನ ಸಂಪರ್ಕಿಸಬಹುದು. ಇಷ್ಟೇ ಅಲ್ಲ, ತಮಗ ಏನಾದರೂ ಸಮಸ್ಯೆ ಇದ್ರ ಡಾಕ್ಟರ್ನ ಕೂಡ ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳ್ರಿ. ಊಟ ತಯಾರದ, ತಾವೆಲ್ಲ ಊಟ ಮಾಡಿಕೊಂಡು ಹೋಗ್ರಿ. ಧನ್ಯವಾದಗಳು. ಇದುವರೆಗೆ ಬಬಲಾದಿ ನಾಟಿ ಕೋಳಿ ಭಾಗ್ಯಮ್ಮ ಪಶುಪಾಲನೆ ಆಧಾರಿತ ನಾಟಕ ಕೇಳಿದಿರಿ. ರಚನೆ ಡಾ ಜಿವಿ ಮುರಳೀಕೃಷ್ಣ. ಪಾತ್ರ ಪರಿಚಯ ನಾಟಿ ಕೋಳಿ ಭಾಗ್ಯಮ್ಮ ಅಂಜನಾ ಯಾತನೂರ್, ರಂಗಣ್ಣ ಎಚ್ಎನ್ ಅನಿಲ್ ಕುಮಾರ್, ತಮ್ಮಣ್ಣ ರಾಜೇಂದ್ರ ಆರ್ ಕುಲಕರ್ಣಿ, ಗೌಡ ಮಧುಸೂದನ್ ಡಿ ಟೆಂಗ್ಲೇಕರ್, ಚಲುವಿ ಅತ್ತೆ ಸುನಂದಾಮೂರ್ತಿ, ತಿ ಅಂಗಡಿ ಮಾಲಕ್ತಿ ಸಂಗೀತ ಕಿಣಗಿ, ಈರಮ್ಮ ರೇಖಾ ಪಾಟೀಲ್, ಕಾಳಪ್ಪ ಲಕ್ಷ್ಮೀಕಾಂತ್ ಪಾಟೀಲ್, ಚಲುವಿ ಬಸವರಾಜೇಶ್ವರಿ ಹಿರೇಮಠ್ ಹಾಗೂ ಬೇಬಿ ಶಿವಾನಿ, ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷೆ ಮಲ್ಲಮ್ಮ ಉಷಾ ಪಾಟೀಲ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪಶುವೈದ್ಯರ ಪಾತ್ರವಹಿಸಿ ನಾಟಕವನ್ನು ನಿರ್ದೇಶಿಸಿದವರು ಸೋಮಶೇಖರ್ ಎಸ್ರುಳಿ. ಈಗ ಕಿರುರೂಪಕ ಬೆಳೆ ಉಳಿಕೆ ಸುಡಬೇಡಿ. ಅಣ್ಣ ರೈತಣ್ಣ, ಬೆಳೆಯ ಉಳಿಕೆಗಳನ್ನು ಸುಡಬೇಡಣ್ಣ. ಸುಡಬೇಡೋ ಅಣ್ಣ, ತೊಗರಿ ಕಟಗಿ ಸುಡಬೇಡೋ, ಹಚ್ಚಬೇಡೋ ಅಣ್ಣ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಸುಡಬೇಡೋ ಅಣ್ಣ, ತೊಗರಿ ಕಟಗಿ ಸುಡಬೇಡೋ, ಹಚ್ಚಬೇಡೋ ಅಣ್ಣ, ಭೂಮಿಗೆ ಬೆಂಕಿ ಹಚ್ಚಬೇಡೋ, ಭೂಮಿಗೆ ಬೆಂಕಿ ಹಚ್ಚಬೇಡೋ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿ ಜಿಲ್ಲಾ ಕೃಷಿ ಇಲಾಖೆಯಿಂದ ತಮ್ಮಲ್ಲೊಂದು ಕಾಳಜಿಪೂರ್ವಕ ವಿನಂತಿ. ಅನೇಕ ರೈತರು ತಮ್ಮ ಹೊಲದಲ್ಲಿ ಉಳಿಯುವ ಬೆಳೆಯ ಉಳಿಕೆಗಳು, ರವದಿ, ಕಳೆ, ಕಸ, ಹುಲ್ಲು, ಕಂಟಿ, ದಂಟು, ಕಟ್ಟಿಗೆ ಮುಂತಾದ ಸಾವಯವ ಪದಾರ್ಥಗಳನ್ನು ಬೆಂಕಿ ಹಚ್ಚಿ ಸುಡುವುದನ್ನು ಕಂಡಿದ್ದೇವೆ. ಬೆಂಕಿಯ ಜೊತೆಗಿನ ಈ ಆಟವೆಂದರೆ ಅದು ಅಪಾಯಕ್ಕೆ ಆಮಂತ್ರಣ ನೀಡಿದಂತೆ. ಭೂಮಿಗೆ ಬೆಂಕಿ ಬಿದ್ದರೆ ಆಗಬಾರದ ಅಪಾಯಗಳು ಉಂಟಾಗುತ್ತವೆ. ಪೋಷಕಾಂಶಗಳಿಂದ ತುಂಬಿಕೊಂಡಿರುವ ಬೆಳೆಗಳ ಉಳಿಕೆಗಳನ್ನು ಸುಟ್ಟರೆ ಅವುಗಳಲ್ಲಿನ ಮಹತ್ವದ ಪೋಷಕಾಂಶಗಳು ಸುಟ್ಟು ಬೂದಿಯಾಗುತ್ತವೆ. ಸುಡಬೇಡೋ ಅಣ್ಣ, ಕಡಲಿ ಹೊಟ್ಟು ಸುಡಬೇಡೋ, ಸುಡಬೇಡೋ ಅಣ್ಣ, ಜ್ವಾಳದ ದಂಟು ಸುಡಬೇಡೋ. ಬೆಂಕಿ ಹಚ್ಚಿದಾಗ ಮಣ್ಣು ಮತ್ತು ಅದರಲ್ಲಿ ಅಡಗಿರುವ ಅನೇಕ ರೈತ ಮಿತ್ರ ಸೂಕ್ಷ್ಮಾಣು ಜೀವಿಗಳು ಸುಟ್ಟು ಸತ್ತು ಹೋಗುತ್ತವೆ. ಸುಟ್ಟರೆ ತೊಗರಿ ನೆಲದೆದ ಕರಿಕರಿ, ಮಣ್ಣಿನ ಬದುಕು ಉದಿ ಉದಿ. ಸುಟ್ಟರೆ ತೊಗರಿ ನೆಲದೆದ ಕರಿಕರಿ, ಮಣ್ಣಿನ ಬದುಕು ಉದಿ ಉದಿ. ರೈತನು ಒಳ್ಳೆಯ ಇಳುವರಿ ಪಡೆಯಬೇಕಾದರೆ ಇಂಥ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಜೀವಂತವಾಗಿ ಇರಲೇಬೇಕಾಗುತ್ತದೆ. ಒಂದು ವೇಳೆ ಅವು ಸುಟ್ಟು ಸತ್ತು ಹೋದರೆ ಪೋಷಕಾಂಶಗಳನ್ನು ಬೆಳೆಗಳಿಗೆ ತಾಯಿಯಂತೆ ತುತ್ತು ಮಾಡಿ ಉಣಿಸುವವರು ಯಾರೂ ಇಲ್ಲವಾಗುತ್ತಾರೆ. ಆದ್ದರಿಂದ ಬೆಳೆಗಳ ಸಮೃದ್ಧ ಬೆಳವಣಿಗೆಗೆ ಸೂಕ್ಷ್ಮಾಣು ಜೀವಿಗಳು, ರೈತನ ಮಿತ್ರ ಕೀಟಗಳು ಇರಲೇಬೇಕಾದುದು ಅತ್ಯವಶ್ಯವಾಗಿದೆ. ಹೊಲದಲ್ಲಿ ಬೆಂಕಿ ಹಚ್ಚುವುದರಿಂದ ಮಣ್ಣಿನ ರಚನೆ, ಫಲವತ್ತತೆ, ಉತ್ಪಾದನಾ ಸಾಮರ್ಥ್ಯ ಹಾಳಾಗಿ ಹೋಗುತ್ತವೆ. ಮಣ್ಣಿನ ಆರೋಗ್ಯ ಸುಧಾರಿಸಲು ಬಹಳ ವರ್ಷಗಳೇ ಬೇಕಾಗುತ್ತವೆ.